ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಆಲಿಸಿ ಬನ್ನಿ. ಹಿಪ್ಪು ನೇರಳೆ ಕೃಷಿ ಮತ್ತು ಹೈನುಗಾರಿಕೆ ಕುರಿತು ರವೀಂದ್ರ ಕುರುವತ್ತಿ ಅವರೊಂದಿಗಿನ ಈ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲೂಕಿನ ಚಿಕ್ಕ ಕೊಳಚೆ ಗ್ರಾಮದ ನಿವಾಸಿಗಳಾಗಿರುವಂಥ ಪ್ರಗತಿಪರ ರೈತರು ಆಗಿರುವಂಥ ಶ್ರೀ ರವೀಂದ್ರ ಕುರುವತ್ತಿಯವರು ರೇಷ್ಮೆ ಹಾಗೂ ಹೈನುಗಾರಿಕೆ ಇದರಲ್ಲಿ ಮಹತ್ತರವಾದ ಅಭಿವೃದ್ಧಿಯನ್ನು ಕಂಡುಕೊಂಡಂಥ ರೈತರು, ಜೊತೆಗೆ ಪ್ರಗತಿಪರ ರೈತರಾಗಿ ಅನೇಕ ರಾಜ್ಯ ಮಟ್ಟದ ಪುರಸ್ಕಾರಗಳನ್ನು ಕೂಡ ಪಡೆದುಕೊಂಡಂಥ ರೈತರು. ಅವರನ್ನು ಮಾತನಾಡಿಸೋಣ, ಅವರೊಟ್ಟಿಗೆ ಅವರ ಕೃಷಿ ಜೀವನದ ಅನುಭವಗಳನ್ನು ಹಂಚಿಕೊಳ್ಳೋಣ. ನಮಸ್ಕಾರ ರವೀಂದ್ರ ಅವರೇ. ನಮಸ್ಕಾರ ಸರ್. ರವೀಂದ್ರ ಅವರೇ, ತಾವು ಎಷ್ಟು ವರ್ಷದಿಂದ ಈ ವ್ಯವಸಾಯ ಜೀವನಕ್ಕೆ ಕಾಲಿರಿಸಿದ್ದೀರಿ ಅಂತ? 1992 ನಾನು ಪಿ ಯು ಸಿ ಸೆಕೆಂಡ್ ಇಯರ್ ಕಾಲೇಜ್ ಅಂತ ಮುಗಿಸಿ ಅಂದಿನಿಂದ ಇಲ್ಲಿವರೆಗೂ ಈ ಕೃಷಿ ಜೀವನದಲ್ಲಿ ಪಾದಾರ್ಪಣೆ ಮಾಡಿದ್ದೇನೆ. ನಮ್ಮ ತಂದೆಯವರು ಮೂಲತಃ ಕೃಷಿ ಕುಟುಂಬದವರು ಬಂದಿದ್ದರಿಂದ ಅದನ್ನೇ ಮುಂದುವರಿಸಿಕೊಂಡು ಈಗ ಇಲ್ಲಿಂದನೂ ನಾನು ಅದನ್ನೇ ಕೃಷಿನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ. ನಾನು ವಿದ್ಯೆ ಕಲಿತಿರುವುದರಿಂದ ಒಂದು 4 ಎಕರೆ ಹಿಪ್ಪು ನೇರಳೆ ಸೊಪ್ಪು ಉಪಕಸುಬನ್ನಾಗಿ ಆಯ್ ಮಾಡಿಕೊಂಡು ಒಂದು 4 HF ಹೈನುಗಾರಿಕೆಯನ್ನು ಮಾಡ್ಕೋತಾ ಜೀವನ ಸಾಗಿಸ್ತಾ ಇದ್ದೀನಿ. ರವೀಂದ್ರ ಅವರು ಶಿಕ್ಷಣವನ್ನು ಕಲಿತಾ ಇರಬೇಕಾದ್ರೆ ಎಲ್ಲಿಲ್ಲದ ಹುರುಪು, ನಾಳೆ ಹೊಸ ಹೊಸ ಜಗತ್ತನ್ನು ಅಂದರೆ ಹೊಸ ಹೊಸ ಅನುಭವವನ್ನು ಅಪ್ಪ ಅಮ್ಮನ ಸಾಂಪ್ರದಾಯಿಕ ಈ ಕೃಷಿ ಪದ್ಧತಿಯನ್ನು ಹೊರತುಪಡಿಸಿ ಇನ್ಯಾವುದೋ ನೌಕರಿಯನ್ನು ಪಡಿಬೇಕು ಅಥವಾ ಇನ್ಯಾವುದೋ ಹುದ್ದೆಯಲ್ಲಿ ಇರಬೇಕನ್ನುವಂಥ ಕನಸು ಕಟ್ಕೊಂಡಂಥ ರವೀಂದ್ರ ದಿಢೀರ್ ಅಂತೇಳಿ ಈ ಕೃಷಿ ಜೀವನದ ಕಡೆ ಅಂದರೆ ತಂದೆ ತಾಯಿಯವರ ಮನೆಯ ಕುಲಕಸವಾದಂಥ ಈ ಕೃಷಿ ಜೀವನದತ್ತ ತಿರುಗಿ ನೋಡಲಿಕ್ಕೆ ಕಾರಣ ಏನು ರವೀಂದ್ರ ಅವರೇ? ನಮ್ಮ ಮೂಲತಃ ಕೃಷಿ ಕುಟುಂಬದವರಿಂದ ನಮ್ಮ ಕುಟುಂಬದಲ್ಲಿ ಬಹಳ ಒಗ್ಗಟ್ಟಿನ 30 ಮೆಂಬರ್ಸ್ ನಮ್ಮ ದೊಡ್ಡ ಕುಟುಂಬ. ಹೀಗಾಗಿ ಮುಂದೆ ವಿದ್ಯೆ ಕಲಿಯಲು ಆಗಲಿಲ್ಲ. ನಮ್ಮ ತಂದೆಯವರು ನೀನು ಕೃಷಿ ಮಾಡಬೇಕಪ್ಪ, ನಿಮ್ಮ ಅಣ್ಣವರು ಮಾಡೋರಲ್ಲ ಅಂದು ಒಂದು ಸ್ವಲ್ಪ ಕಣ್ಣೀರು ತಂದ್ರೆ ಆ ಕಣ್ಣೀರೇ ಇವತ್ತು ನನಗೆ ಕೃಷಿಯಲ್ಲಿ ಆಸಕ್ತಿಯನ್ನು ಹುಟ್ಟಿಸಿತ್ತು. ಅಲ್ಲಿನಿಂದ ಇಲ್ಲಿವರೆಗೂ ನಾನು ಕೃಷಿಯನ್ನು ಮುಂದುವರಿಸಿಕೊಂಡು ನಮ್ಮ ತಂದೆಯವರ ಬೇಡಿಕೆಯಂತೆ ಮುನ್ನುಗ್ತಾ ಇದ್ದೀನಿ. ಎಲ್ಲ ಒಂದು ಕಡೆ ರವೀಂದ್ರ ಅವರ ಅಗಾಧವಾದ ಈ ಕೃಷಿಯ ಪ್ರೇಮವನ್ನು ಅಪ್ಪವರು ಆಗಲೇ ಅರಿತಿದ್ರು ಅನಿಸುತ್ತೆ. ಬಹುಶಃ ಆ ಕಾರಣಕ್ಕೆ ನಿಮ್ಮ ಕುಟುಂಬದ ಇತರೆ ಸದಸ್ಯರಿಗಿಂತ ತಮ್ಮ ಕೃಷಿ ಜೀವನವನ್ನು ಮತ್ತಷ್ಟು ಮುಂದುವರಿಸಿಕೊಂಡು ಹೋಗುವ ಉತ್ತರಾಧಿಕಾರತ್ವವನ್ನು ರವೀಂದ್ರನಿಗೆ ಮಾತ್ರ ಅರ್ಹತೆ ಇದೆ ಅಂತೇಳಿ ಬಹುಶಃ ಆ ಮಾತನ್ನು ಹೇಳಿರ್ಬೇಕನ್ಸುತ್ತಲ್ವಾ? ಹೌದು ಸರ್, ನಮ್ಮ ತಂದೆಯವರು ಹೇಳಿದರು. ನಾನು ಕಾಲೇಜ್ ಬಿಟ್ಟು ಬಂದಾಗಿನಿಂದ ಹೊಲದಲ್ಲಿ ಯಾವುದು ಈಗಿನ ಕಾಲಕ್ಕೆ ತಕ್ಕಾಗೆ ಆಧುನಿಕ ಬೆಳೆ ಪದ್ಧತಿಗಳು, ಹೊಸ ಹೊಸ ಪರ್ಯಾಯ ಮಾರ್ಗಗಳು, ಈಗಿನ ಥರದ ಹೊಸ ಹೊಸ ಏನೇನು ಬಂದೋ ಅವನ್ನೆಲ್ಲ ನಾನು ಭೂಮಿ ಮೇಲೆ ಅಳವಡಿಸಿಕೊಂಡು ಅಲ್ಲೇದಲ್ಲಿ ತರಬೇತಿಗಳಿಗೆ ಹೋಗಿ ತಿಳ್ಕೊಂಡು ಬಂದು ನಾನು ಹೊಲದಲ್ಲಿ ಅವನು ಅಳವಡಿಸಿಕೊಂಡು ಒಳ್ಳೆ ಬೆಳೆ ತೆಗೆದು ನೋಡಿ ನಮ್ಮ ತಂದೆಯವರು ಹೊರಸುಪಟ್ಟರು. ಅದರಿಂದ ನಮ್ಮೂರಿನ ಪ್ರಮುಖ ರೈತರು ಪ್ರೇರೇಪಿತರಾಗಿ ನನ್ನಲ್ಲಿಂದ ಮತ್ತೊಂದು 4 ಜನ, ಹೀಗಾಗಿ ನಾನು ಕೃಷಿಯಲ್ಲೇ ಮುಂದುವರ್ಕೊಂತ ಬಂದು ಹೆಚ್ಚಿನ ಆದಾಯ ತೆಗೆದುಕೊಟ್ಟೆ. ನಮ್ಮ ತಂದೆಯವರು ಅದಕ್ಕೆ ಮಾರು ಹೋದರು. ನಮ್ಮ ಮನೆತನೂ ಒಂದು ಸ್ವಲ್ಪ ಪ್ರಗತಿ ಹತ್ತ ಸಾಗತ್ತು. ನಮ್ಮ ದೊಡ್ಡ ಕುಟುಂಬದಿಂದ ನಾನು ಆದಾಯ ಜಾಸ್ತಿ ಬಂತು. ಯಾರ ಹತ್ರ ಒಂದು ಸಾಲ ತಗೊಳ್ಳಿಲ್ಲ ನನಗೆ, ಒಬ್ಬರ ಹತ್ರ ಹೋಗಲಿಲ್ಲ ನನಗೆ, ನಮ್ಮ ಜೀವನ ಸಾಗಿಸ್ಕೋತಾ ಇದೀವಿ ರೀ. ಎಲ್ಲೋ ಒಂದು ಕಡೆ ಅಪ್ಪ ಅಮ್ಮ ಅಥವಾ ಹಿರಿಯ ಕುಟುಂಬದ ಹಿರಿಯ ಎಲ್ಲ ಸದಸ್ಯರು ಈ ಸಾಂಪ್ರದಾಯಿಕ ಬೆಳೆಗಳಾದ ಜೋಳ, ರಾಗಿ, ಸಜ್ಜೆ, ನವಣೆ, ಸೂರ್ಯಕಾಂತಿ ಇಷ್ಟನ್ನು ಮಾತ್ರ ಬೆಳೀತಾ ಇದ್ದಂಥ ಆ ದಿನಗಳು. ದಿಢೀರ್ನಂತೇಳಿ ಪುಸ್ತಕ, ಪೆನ್ನು ಮತ್ತು ಕಾಲೇಜಿನ ಎಲ್ಲ ಹವ್ಯಾಸಗಳನ್ನು ಬದಿಗೊತ್ತಿ ದಿಢೀರ್ನಂತೇಳಿ ಮಣ್ಣಿಗೆ ಭೂತಾಯಿ ಒಡಲಿಗಿಳಿದಾಗ ರವೀಂದ್ರ ಅವರಿಗೆ ಹೊಸದೇನೂ ಆಗಿರದೇ ಇದ್ರೂ ಕೂಡ ಒಂದಷ್ಟು ಆ ಎಡೆಬಿಡದ ನಿರಂತರವಾದ ಭೂತಾಯಿ ಒಡನಾಟ ಒಂದಷ್ಟು ಆರಂಭದಲ್ಲಿ ಕಷ್ಟ ಆಗಿರ್ಬೇಕಲ್ಲ? ಪ್ರಾರಂಭದಲ್ಲಿ ಒಂದು ಸ್ವಲ್ಪ ತೊಂದರೆ ಆದರೂ ನಾವು ರೈತರ ಮಕ್ಕಳಾದರೆ ಅದೇನು ದುಬಾರಿ ಅನಿಸುವುದಿಲ್ಲ. ಹೊಸ ಹೊಸ ಸಂಶೋಧನೆ ನಡೀತಾ ಇರ್ತವೆ, ವಿಜ್ಞಾನಿಗಳ ಸಮಗ್ರ ಚರ್ಚೆ ಮಾಡೋದು, ತರಬೇತಿಗಳಿಗೆ ಹೋಗೋದು. ಹೀಗಾಗಿ ನಾನು ಪರ್ಯಾಯ ಮಾರ್ಗ ಅಂದರೆ ಈಗ ಹಳೆ ತಳಿಗಳ ಆಯ್ಕೆ, ನೈಸರ್ಗಿಕವಾಗಿ ಹಳೆ ತಳಿಗಳು ಬಿಡುವುದು, ಅವು ಜಾಸ್ತಿ ಫಲ ಬರುವುದಿಲ್ಲ, ಆದಾಯ ಬರುವುದಿಲ್ಲ. ಹಿಂಗಾಗಿ ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಂಡೆ ನಾನು. ಅದರಿಂದ ನಮಗೆ ಸುಖನ ಆಗ್ತಾಯಿತ್ತು. ಅಲ್ಲೇ ತರಬೇತಿಗಳು ಹೋಗೋದು, ಹೆಚ್ಚಿನ ಜಾಸ್ತಿ ರೇಷ್ಮೆ ಸಾಕಾಣಿಕೆ ಮಾಡೋದು, ಡೈರಿ ಹಾಲಿನ ತರಬೇತಿಗೆ ಹೋಗೋದು, ಅವನ ಯಾವ ಥರ ಸಾಕಾಣಿಕೆ ಮಾಡುವುದು, ಯಾವ ಥರ ನೀವು ಭೂಮಿ ಯಾವ ಥರ ಮಾಡಬೇಕು, ಯಾವ ಬೆಳೆ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳೋದು. ಹೀಗಾಗಿ ನಾನು ಬೇರೆ ಬೆಳೆಗೆ ಆಧುನಿಕ ಪದ್ಧತಿಗಳಿಗೆ ಬಂದಿದ್ರಿ, ಹಳೆ ಪದ್ಧತಿಗಳನ್ನು ಬಿಟ್ಟು. ಅದರಿಂದ ನಮಗೆ ಒಂದು ಸ್ವಲ್ಪ ಇನ್ಕಮ್ ಕಡಿಮೆ, ಹೊಸ ಕಾಲು ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕಾಗ ಸರ್. ರವೀಂದ್ರ ಅವರು ದಿಢೀರ್ನಂತೇಳಿ ಹೊಸ ಹೊಸ ವಿಧಾನಗಳನ್ನು ಮತ್ತು ಹಳೆ ಸಾಂಪ್ರದಾಯಿಕ ಬೆಳೆಗಳ ಪದ್ಧತಿಗೆ ಹೊಸ ವಿಧಾನದ ಬೆಳೆ ಪದ್ಧತಿಯನ್ನು ಅನುಸರಿಸಿ ಸಮ್ಮಿಲನಗೊಳಿಸಿ ಬೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರಿ. ಆರಂಭದಲ್ಲಿ ಯಶಸ್ಸಿಕ್ತು. ಮನೆಯ ಕುಟುಂಬದ ತಂದೆಯಿಂದ ಹಿಡಿದು ಎಲ್ಲರ ಮೆಚ್ಚುಗೆಯನ್ನು ಕೂಡ ಗಳಿಸಿದಂಥ ರವೀಂದ್ರ ಮತ್ತಷ್ಟು ಈ ಕೃಷಿ ಕ್ಷೇತ್ರದಲ್ಲಿ ಈ ಭೂತಾಯಿಯ ಒಡನಾಟವನ್ನು ಇನ್ನಷ್ಟು ಮಗದಷ್ಟು ಹೆಚ್ಚಿಸ್ಕೊಳ್ಬೇಕನ್ನುವಂಥ ತವಕ ಕೂಡ ಹೆಚ್ಚಾಗಿರ್ಬೇಕಲ್ಲ? ಹೌದು ಸರ್, ನಮ್ಮ ತವಕ ಜಾಸ್ತಿ ಆಯ್ತು. ಯಾವಾಗ ತರಬೇತಿಗಳಿಗೆ ಹೋಗ್ತಾ ಇದ್ದೆ, ಅಲ್ಲೇ ವಿಜ್ಞಾನಿಗಳು ಚರ್ಚೆ ಮಾಡಿದ ಮೇಲೆ ನಾನು ನೋಡೋದ್ರೊಳಗೆ ಅಳವಡಿಸಿಕೊಂಡು ರೇಷ್ಮೆ ಮಾಡೋದು. ಒಂದು 2092 ನಾನು ಪರ್ಯಾಯ ಬೆಳೆಗಳನ್ನು ಬಿಟ್ಟು ಮೇಲ್ ಜಮೀನು ಕುಸುಗಿ ಭೂಮಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ಬಿಟ್ಟು ನಮ್ಮದೇ ನೀರಾವರಿ ಇರುವುದರಿಂದ 4 ಎಕರೆ ಹಿಪ್ಪುನಳ್ಳಿ ಹೆಚ್ಚಿಕೊಂಡು ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತಾ ಅದರ ಜೊತೆಯಲ್ಲಿ 2 HF ಜರ್ಸಿ ಹೈನುಗಾರಿಕೆಯನ್ನು ವಿತ್ ಮಾಡಿದೆ. ಆ ಉಪಕಸಬುಗಳನ್ನಾಗಿ ಮಾಡಿಕೊಂಡು ರೇಷ್ಮೆ ಬೆಳೆ ಉಪಕಸಬು ರೀ ಇವು, ಸಂಜೆ 2 ಹೊತ್ತು ಮುಂಜಾನೆ 2 ತಾಸು ಮಾಡಿ ಇನ್ನುಳಿದ ಮೇಲ್ಭೂಮಿ ಬದುಕಿಗೆ ಹೋಗಬೋದು, ಯಾವುದೇ ಖರ್ಚಿಲ್ಲ. ಹೀಗಾಗಿ ನಾನು ರೇಷ್ಮೆ ಮತ್ತು ಹೈನುಗಾರಿಕೆಯನ್ನು ಅಳವಡಿಸಿಕೊಂಡು ಉತ್ತಮ ಬೆಳೆ ತೆಗೆದೆ. ಅದರಿಂದ ಪ್ರಗತಿನ ಆಯಿತು, ಒಳ್ಳೆಯ ಧಾರಣೆ ಇದೆ ಈಗಿನ ಮಾರ್ಕೆಟಿನಲ್ಲಿ, ಆಮೇಲೆ ಒಳ್ಳೆಯ ಪ್ರಗತಿ ಕಾಣ್ದ್ವಿ. ಅದರಿಂದ ನಾನು ಸರಿಸುಮಾರು 75-80 kg ಇಳುವರಿನ ತೆಗೆದೆ. 1 ತಿಂಗಳಿಗೆ ಒಂದು ಸಲ ಮಾರ್ಕೆಟ್ ಯಾವ ಬೆಳೆನೂ ಇಲ್ಲ. ರೇಷ್ಮೆ 1 ತಿಂಗಳಿಗೆ 1 ಆದಾಯ, ಹೈನುಗಾರಿಕೆ 1 ವಾರಕ್ಕೆ ಆದಾಯ. ಹೀಗಾಗಿ ನಾನು ಕುಸುಗಿ ಬೆಳೆಗೆ ಅಷ್ಟೊಂದು ಒತ್ತಾಯ ಕೊಡುವುದನ್ನು ಬಿಟ್ಟು ನಮ್ಮ ತಮ್ಮಂದಿರಿಗೆ ಹೇಳಿ ನಾನು ಈ ಪರ್ಯಾಯ ಮಾರ್ಗವನ್ನು ಆರಿಸಿಕೊಂಡೆ. ಎಲ್ಲ ಒಂದು ಕಡೆ ಸಾಂಪ್ರದಾಯಿಕ ಬೆಳೆಯನ್ನು ಅನುಸರಿಸಿದಂಥ ಕುಟುಂಬ, ರವೀಂದ್ರ ಅವರ ಎಲ್ಲಿಲ್ಲದ ಉತ್ಸಾಹ, ಈ ಬೇರೆ ಬೇರೆ ಆಧುನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾದಂಥ ಒಂದು ವಿಷಯದ ಕಡೆಗಿನ ಒಲವು, ಈ ಎಲ್ಲದರ ಮೇರೆಗೆ ಹಿಪ್ಪುನೀಳೆ ಬೇಸಾಯ ವಿಶೇಷವಾಗಿ ರೇಷ್ಮೆ ಕೃಷಿಯನ್ನು ಆರಂಭ ಮಾಡಬೇಕಂತೇಳಿ ಆರಂಭಿಸಿದಾಗ ಅದಕ್ಕೆ ಬೇಕಾದ ಕೇವಲ ಸೈದ್ಧಾಂತಿಕ ತತ್ವ ಸಿದ್ಧಾಂತಗಳನ್ನೇನೋ ಪಾಠ ಕಲಿತ ಹಾಗೆ ಅಕ್ಷರಗಳ ಮೂಲಕ ಮತ್ತು ಬೇರೆ ಬೇರೆ ಸಂಶೋಧನೆಕಾರರ ಮೂಲಕ, ಹಾಗೆಯೇ ಈಗಾಗಲೇ ರೇಷ್ಮೆ ಬೆಳೆಯನ್ನು ಬೆಳೆದಂಥ ಅನುಭವಿಕರ ಅನುಭವದ ನುಡಿಗಳನ್ನು ಕೇಳಿದಂಥ ರವೀಂದ್ರ ಅವರು ನೇರವಾಗಿ ಪ್ರಯೋಗವನ್ನು ನಿಮ್ಮದೇ ಆದಂಥ ಜಮೀನಿನಲ್ಲಿ ಮಾಡಲಿಕ್ಕೆ ಇಳಿದಂಥ ಮೊದಲೇ ವರ್ಷದ ಅನುಭವ ಮತ್ತು ಆ ದಿನಗಳ ಒಂದಷ್ಟು ನೆನಪು. ನಾನು ಮೊದಲೇ 1992 1 ಎಕರೆ ಹಿಪ್ಪು ಕಡ್ಡಿ ನೀರು ಟೈಮ್ ನಾಟಿ ಮಾಡಿದೆ. ನಮ್ಮದೇ ಹಳ್ಳಿಯಲ್ಲಿ ಸಿಗ್ತಕ್ಕಂಥ ಮಟೀರಿಯಲ್ಸ್ಗಳನ್ನೇ ತೊಗೊಂಡು ಒಂದು ಗುಡಿಸಲು ಹಾಕಿಕೊಂಡು ಅದರಲ್ಲೇ ನಾನು ಬೆಳೆ ತೆಗೆದೆ. 2 ವರ್ಷ ಬೆಳೆ ತೆಗೆದ ಮೇಲೆ ಹಂಗೆ ನೀ ಚೆನ್ನಾಗಿ ಮಾಡ್ತೀಯಪ್ಪ, ನನ್ನ ಹೊಲಕ್ಕೆ ಬಂದು ನಮ್ಮ ಅಧಿಕಾರಿಗಳು ರೇಷ್ಮೆ ಇಲಾಖೆಯವರು ಬಂದು ನೋಡಿದ್ರು, ಚೆನ್ನಾಗಿ ಬೆಳೆ ಮಾಡ್ತೀಯಪ್ಪ ನೀನು, ಚೆನ್ನಾಗಿ ಇಳುವರಿ ತೆಗಿತೀಯ, ನಿನಗೆ ಸಹಾಯಧನ ಕೊಡ್ತೀವಿ, ರೂಮ್ ಕೊಟ್ಟಿಸ್ಕೊ ಅಂದರು. ಆಮೇಲೆ ಹಾಗೆ ನಾನು 1 ಎಕರೆಯಿಂದ 2 ಎಕರೆಗೆ ಹೋದೆ. ಆಮೇಲೆ 1000 ಚದರಡಿ ವಿಸ್ತೀರ್ಣದ ಒಂದು ರೇಷ್ಮೆ ರೂಮ್ ಕಟ್ಟಿಸಿಕೊಟ್ರು, ಅದಕ್ಕೆ ಸಹಾಯಧನ ಕೊಟ್ಟರು. ಹಾಗೆ 100 ಮೊಟ್ಟೆ ಮೇಯಿಸು ಅಂತ 300 ಮೊಟ್ಟೆ ಮೇಯಿಸಕತ್ತಿದ್ದೀರಿ ನಾನು. ಹೀಗಾಗಿ ನನ್ನ ರೇಷ್ಮೆ ಬೆಳೆ ಪಾದಾರ್ಪಣೆ ಆಯ್ತು ಸರ್. ಆರಂಭಿಕವಾಗಿ ಅದಕ್ಕೆ ಬೇಕಾದಂಥ ಹಿಪ್ಪು ನೆರಳೆಯ ಎಲ್ಲ ಮಾಹಿತಿಗಳನ್ನು ಎಲ್ಲಿ ಪಡ್ಕೊಂಡ್ರಿ, ಮತ್ತು ಬೇರೆ ಬೇರೆ ಸಂಪನ್ಮೂಲಗಳು, ಬೇರೆ ಬೇರೆ ಸೌಲಭ್ಯಗಳು ಏನೆಲ್ಲ ಪಡೆದುಕೊಳ್ಳೋಕ್ಕೆ ಸಾಧ್ಯವಾಯಿತು ಆ ದಿನಗಳಲ್ಲಿ? ನಾನು ಮೊದಲನೇ ಸಲ ರೇಷ್ಮೆ ಪ್ರಾರಂಭ ಮಾಡಿದಾಗ ನೀನು ಇನ್ನೂ ಅನುಭವ ಆಗಬೇಕಪ್ಪ ಅಂದು ನಮ್ಮ ಇಲಾಖೆಯವರು ದಾವಣಗೆರೆ ಜಿಲ್ಲಾ ತೋಳ ಉಣಿಚಿ ಅಂತಂದು ಅಲ್ಲಿ ರೇಷ್ಮೆ ತರಬೇತಿಗೆ 1 ವಾರದ ಅಲ್ಪಾವಧಿ ತರಬೇತಿ ಕಳಿಸಿದ್ರು. ಅಲ್ಲಿದ್ದ ನಾನು ಹೆಚ್ಚಿನ ಒಂದು ತರಬೇತಿ ಪಡೆದುಕೊಂಡು ಬಂದು ಹೊಸ ಹೊಸ ಪ್ರಾಯೋಗಿಕವನ್ನು ನಾನು ನನ್ನ ಹೊಲದಲ್ಲಿ ಅಳವಡಿಸಿಕೊಂಡು ಒಂದು 100 ಮಟ್ಟಿಗೆ 75-80 ಕೆಜಿ ಇಳುವರಿಯನ್ನು ತೆಗೆದೆ. ನನ್ನಿಂದ ಮತ್ತೆ ನಮ್ಮೂರಲ್ಲಿ 5-6 ಮಂದಿ ರೈತರನ್ನು ಹಚ್ಚಿಕೊಂಡ್ರು. ತರಬೇತಿಗೆ ಹೋಗಿ ನಾನು ಹೆಚ್ಚಿನ ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಂಡು ಬಂದೆ ಸರ್. ದಿಢೀರ್ನಂತೇಳಿ ಹಿಪ್ಪುನೀರಳೆ ಬೇಸಾಯವನ್ನು ಮಾಡಿದಂಥ ಮೊದಲೇ ವರ್ಷದ ಸರಾಸರಿ ಖರ್ಚು ವೆಚ್ಚ ಮತ್ತು ಆ ಎಲ್ಲ ವೆಚ್ಚಗಳನ್ನು ತೆಗೆದಾದ ನಂತರ ಉಳಿದಂಥ ಆದಾಯ ರವೀಂದ್ರ ಅವರ ಸ್ವಂತ ಆದಾಯ ಅಂತ ಅನ್ಬಹುದಲ್ಲ? ರೇಷ್ಮೆಯಲ್ಲಿ ಮೊಟ್ಟೆ ಆಗ ಚಾಕಿ ಕೇಂದ್ರಗಳು ಇರಲಿಲ್ಲ ರೀ. ಮೊಟ್ಟೆ ತಂದು ಅದನ್ನು ನಮ್ಮಲ್ಲೇ ಪರಿಪಾಕಣೆ ಮಾಡಿಕೊಂಡು 12 ದಿನದಲ್ಲಿ ಮರಿ ಆಗ್ತವೆ. ಅದು ಅವಾಗ ಒಂದು 100 ಮಟ್ಟಿಗೆ 300 ರೂಪಾಯಿ ರೀ. ಮೊಟ್ಟೆ ಧಾರಣೆ ಒಂದು 100 ಮಟ್ಟಿಗೆ 300 ರೂಪಾಯಿ. ಅದು ನಾವು 15 ದಿನ ಚಾಕಿ ಮಾಡಿಕೊಂಡು ಮತ್ತು 15 ದಿನ ಮೇಯಿಸಿ ಒಂದು ತಿಂಗಳ ಬೆಳೆ ಇದೆ ರೇಷ್ಮೆ ಬೆಳೆ ಏನ್ರಿ. ಒಂದು ತಿಂಗಳಿಗೆ ಒಂದು ಕಟಾವು ಒಂದು ಬೆಳೆ. ಒಂದು ತಿಂಗಳಿಗೆ ಒಂದು 100 ಮಟ್ಟಿಗೆ ಆಗ ರೇಟ್ ಅದಲ್ಲ ರೀ 97-98 ಸರ್ ಕನಿಷ್ಠ 200-300 ರೂಪಾಯಿ ಇತ್ತು ರೀ. 300 ರೂಪಾಯಿ ಹಿಡಿದ್ರೆ 80 ಕೆಜಿ 24,000 ಆಗ್ತಾ ಇತ್ತು ರೀ. ಈಗ ಜಾಸ್ತಿ ಇದೆ ರೀ. ಅದೇ ಆಗಿನ ಕಾಲದಲ್ಲಿ ಅದೇ ದೊಡ್ಡ ಇಳುವರಿ ಸರ್. ಮತ್ತು ಆಗ 5,000-6,000 ದೊಡ್ಡ ಅಂತ 24,000 ಬರ್ತೈತಲ್ಲ ಅಂತಂದು ನಾನು ಅದನ್ನು ಮುಂದುವರಿಸ್ಕೊಂಡು ಹೋದ್ರಿ. ಇದು ದೊಡ್ಡ ಇನ್ಕಮ್ ರೀ ಮತ್ತು ರೇಷ್ಮೆದ ಆಗಿನ ಕಾಲದಾಗ. ಈ ತನ್ನಾದಂಥ ಆದಾಯದ ಹಾದಿಯನ್ನು ಕಂಡುಕೊಂಡ್ರಿ. ಆದರೆ ಅಷ್ಟೇ ಮುತುವರ್ಜಿಯಿಂದ, ಅಷ್ಟೇ ಕಾಳಜಿಯಿಂದ ಮತ್ತು ಅಷ್ಟೇ ಎಚ್ಚರಿಕೆಯಿಂದ ನಾವು ಹುಳು ಸಾಕಾಣಿಕೆ ಇರ್ಬೋದು ಅಥವಾ ಮೊಟ್ಟೆಯ ಪರಿಪಾಲನೆ ಇರ್ಬೋದು ಮತ್ತು ನಂತರದಲ್ಲಿ ಹುಳುಗಳ ಮೇಯಿಸುವಿಕೆ ಕೂಡ ಬಹಳಷ್ಟು ಕಾಳಜಿನ ವಹಿಸಬೇಕಾಗುತ್ತೆ. ಹಾಗಾಗಿ ಆ ಮೊಟ್ಟೆಯನ್ನು ತೆಗೆದುಕೊಂಡು ಬಂದಂಥ ರವೀಂದ್ರ ಆ ಮೊಟ್ಟೆ ಒಡೆದಾದ ನಂತರ ಹುಳು ಆದ ನಂತರ ಅದಕ್ಕೆ ಬೇಕಾದ ಹಿಪ್ಪು ನೆರಳೆಯನ್ನು ಬೆಳೆಯುವಂಥದ್ದು ಕೂಡ ಬೇಕಾಯಿತು ಸಾಕಷ್ಟು. ಮೊಟ್ಟೆ ಚಾಕಿ ಹುಳು ಆದ ಕುಳಿಕೆನೆ ಬಲಿತ ಸೊಪ್ಪು ಹಾಕಬಾರ್ದು. ಒಳ್ಳೆ 90% ಭಾಗ ನೀರಿನಂಶ ಇರತಕ್ಕಂಥ ಸೊಪ್ಪನ್ನು ಹುಳುಗಳಿಗೆ ಕೊಟ್ಟು ಅದು ಹಂತ ಹಂತವಾಗಿ 4 ದಿನಕ್ಕೆ ಒಮ್ಮೆ ಜ್ವರ ಬರುತ್ತಾ ಇರುತ್ತೆ. ಅದನ್ನು ಪಾಸ್ ಮಾಡೋದಾಗಲಿ, ಹುಳುಗಳನ್ನು ಜ್ವರದಲ್ಲಿ ಕುರುಡಿಸುವುದಾಗಲಿ, ಒಳ್ಳೆ ತರಬೇತಿ ಪಡೆದುಕೊಂಡು ಚೆನ್ನಾಗಿ ಮಾಡಿಕೊಂಡು ಬಂದರೆ 1 ತಿಂಗಳಲ್ಲಿ ಒಳ್ಳೆಯ ಸೊಪ್ಪು ನಮ್ಮ ಹೊಲದಲ್ಲಿ ಸಂಪದ್ಭರಿತವಾಗಿರಬೇಕು. ಹಂಗೆ ಹಸಿರಿನಿಂದ ದಟ್ಟ ಹಸಿರಿನಿಂದ ಕೂಡಿರಬೇಕು ಅಂತ ಸೊಪ್ಪನ್ನು ಆಯ್ಕೆ ಮಾಡಿಕೊಂಡು ಮೇಯಿಸಿಕೊಂಡು 1 ತಿಂಗಳಲ್ಲಿ ನಮ್ಮ ರೇಷ್ಮೆ ಬೆಳೆ ಬಂದೇ ಬರುತ್ತಾರೆ. ಅದಕ್ಕೆ ಚಾಕಿ ಹುಳುಗಳಿಗೆ ಪರಿಪಾಕಣೆ ಮಾಡೋದನ್ನೆಲ್ಲ ತರಬೇತಿಯಲ್ಲಿ ಹೇಳಿಕೊಟ್ಟಿದ್ರು. ಈ ಥರ ಮಾಡಿ ನಾವು ಬೆಳೆ ತೆಗಿತಾ ಇದ್ದೀವಿ ಸರ್. ರವೀಂದ್ರ ಅವರ ಆರಂಭಿಕವಾಗಿ ತಾವು ಬೆಳೆದಂಥ ಇಳುವರಿಯ ಶೇಕಡವಾರು ಪ್ರಮಾಣ ಎಷ್ಟಿತ್ತು ಅಂತ? ಈಗ ಭಾರಿ ಉತ್ತಮ ಧಾರಣೆ ಇದ್ದಾರೆ. ಈಗೇನು ಚಿಂತೆ ಇಲ್ಲ. ಕನಿಷ್ಠ 400-500-600 ತನಕನೂ ನಾವು ಮಾರಿಕೊಂಡು ಬಂದಿದ್ದೇವೆ ರೀ. ಅದು ಖರ್ಚಿಲ್ಲದ ಬೆಳೆ ಅಂದರೂ ಯಾರೂ ನಂಬುವುದಿಲ್ಲ. ಖರ್ಚಿಲ್ಲದ ಬೆಳೆ ಇದು. ಉಪಮಾರ್ಗವಾಗಿ ನಾನು ಆಯ್ಕೆ ಮಾಡ್ಕೊಂಡೆ. ಹಗಲಿರಲು ನಾನು ಯಾವುದೇ ಬದುಕಿಗೆ ಹೋಗ್ಬೋದು. ಒಂದು 100 ಕೆಜಿ ಮಟ್ಟಿಗೆ 80 ಕೆಜಿ ಅಂದರೆ ಈಗ 500 ಅಂದರೂ 50,000 ರೂಪಾಯಿ ಕ್ವಿಂಟಲ್ ಆಯಿತು ಅಂತ. ನಾನು ಒಂದು 100 ಮಟ್ಟಿಗೆ 80 ಕೆಜಿ ತೆಗೆದೆ. 300 ಮಟ್ಟೆ ಇಟ್ಟಿದ್ದೆ ಒಂದು ಬೆಳೆಗೆ. 300 ಮಟ್ಟಿಡಿದು 8×3=24 2 ಕ್ವಿಂಟಲ್ದ 40 ಕೆಜಿ ತನಕ ಇಳುವರಿ ತೆಗೆದೀನಿ ನಾನು. ಒಮ್ಮೊಮ್ಮೆ ಹೋದರೆ 1-1.5 ಲಕ್ಷ ತಂದಿದ್ದೀನಿ. ಒಳ್ಳೆಯ ರೇಟ್ ಇತ್ತು. ಈಗ ಒಂದು ಸ್ವಲ್ಪ ಎಲ್ಲರ ರೈತರು ಭಾಳ ಆ ರೇಷ್ಮೆಗೆ ಮರಿ ಹೋಗಿದ್ರಿಂದ ಒಂದು ಸ್ವಲ್ಪ ಇಳುವರಿ ಧಾರಣೆಯಲ್ಲಿ ಕಡಿಮೆ ಆಗಿದೆ. ಭಾಳ ಅನುಕೂಲ ರೀ ರೇಷ್ಮೆ ನಮ್ಮ ವರದಾನ ರೈತರಿಗೆ. ಯಾಕಂದು ಅದೇ ನಿರುದ್ಯೋಗ ಯುವಕರು ಅಲ್ಲೇ ಅದಲ್ಲೇ ಹೋಗೋದೆ ತಮ್ಮ ಹೊಲದಲ್ಲಿ ಇದನ್ನು ಅಳವಡಿಸಿಕೊಂಡು ಸ್ವಲ್ಪ ಭಾಳ ಮಾಡಲಿ 1 ಎಕರೆ ಆಮೇಲೆ ಮುಂದೆ 2 ಎಕರೆ ಮಾಡಿಕೋತ ಹೋಗಿ ತಮ್ಮ ನಿರುದ್ಯೋಗ ಸಮಸ್ಯೆಯನ್ನು ತಮ್ಮ ಮನೆಯಲ್ಲೇ ಸಂಹರಿಸ್ಕೊಂಡು ಹೋಗ್ಬೋದು, ತಮ್ಮ ಕುಟುಂಬದ ಆರ್ಥಿಕ ಮಟ್ಟವನ್ನು ಸುಧಾರಿಸ್ಕೋಬೋದು ಅಂತ ಹೇಳ್ತಾನೆ ಸರ್. ಈ ರೀತಿಯಾದಂಥ ಹಿಪ್ಪುನೀರಳೆ ರೇಷ್ಮೆಯನ್ನು ಕೈಗೊಂಡಂಥ ರವೀಂದ್ರ ಅವರು ಮಾರುಕಟ್ಟೆ ವ್ಯವಸ್ಥೆಯನ್ನು ಕೂಡ ಬಹಳಷ್ಟು ಜಾಗರೂಕತೆಯಿಂದ ಮತ್ತೆ ಅಷ್ಟೇ ಯೋಚನಾತ್ಮಕವಾಗಿ ನಾವು ಮಾರುಕಟ್ಟೆಯ ಹಾದಿಯನ್ನು ಕಂಡುಕೊಳ್ಬೇಕಾಗಿರುತ್ತೆ. ಆರಂಭಿಕವಾಗಿ ಮಾರುಕಟ್ಟೆ ವ್ಯವಸ್ಥೆಯೆಲ್ಲ ಹೇಗೆ ಕಂಡುಕೊಂಡಿರ್ತಾವೆ? ನಾನು ಮೊದಲು ಸ್ವಲ್ಪ ಹಿಪ್ಪು ಕರಡಿ ನೆರಳು ಹಚ್ಚಿದಾಗ ಮೊದಲು ಇಲ್ಲೇ ನಮ್ಮಲ್ಲೇ ಕೂಡ್ಲಿಗೆ ಎಲ್ಲಿ ಹೋಗ್ತಿದ್ದೆ ಆಗಲ್ಲ 68 ರೂಪಾಯಿ ಕೆಜಿ ಇತ್ತು. ಎಲ್ಲ ರೈತರಿ ಆದಮೇಲೆ ಎಲ್ಲ ಒಟ್ಟು ಇರ್ಬೇಕು ರೀ. ಆಮೇಲೆ ಬರ್ತಾ ಬರ್ತಾ ಜಾಸ್ತಿ ಬೆಳೆಯಿದ್ವಿ. ಕ್ವಿಂಟಲ್ ಗಂಟಲೆ ಬೆಳೆಕತ್ತಿದ್ವಿ. ರಾಮನಗರ ಶಿಡ್ಲ ಕಟ್ಟರಿ ನಾವು ಜಾಸ್ತಿ ಮಾರ್ಕೆಟ್ಗೆ ಹೋಗೋದು. ಕ್ವಿಂಟಲ್ ಗಂಟಲೆ ಬರೋಕತ್ತಿರಿ, ಜಾಸ್ತಿ ರೊಕ್ಕ ಬರೋಕತ್ತು. ದೊಡ್ಡ ಮಾರ್ಕೆಟ್ಗೆ ಶಿಡ್ಲಘಟ್ಟ ಮತ್ತು ಮಾರ್ಕೆಟ್ ಒಳ್ಳೆಯ ಕರ್ನಾಟಕದಲ್ಲಿ ಇವು ಪ್ರಸಿದ್ಧವಾದ ಮಾರುಕಟ್ಟೆ ಸ್ಥಳಗಳು. ನಾನು ಜಾಸ್ತಿ ಅಲ್ಲಿಗಾರಿ ಹೋಗೋದು. ಈ ರೀತಿ ಮಾರುಕಟ್ಟೆ ತೆಗೆದುಕೊಂಡೋಗಿ ಮಾರಾಟ ಮಾಡಿ ಮತ್ತು ಮುಂದಿನ ಬಾರಿ ಈ ಹಿಪ್ಪು ನೆರಳೆ ರೇಷ್ಮೆ ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ಆ ಪ್ರೌಢಾವಸ್ಥೆಗೆ ಬಂದಂಥ ಮರಿಗಳ ಒಂದು ಸಂಪೂರ್ಣ ನಿಗಾವ ಅದನ್ನೆಲ್ಲ ಹೇಗೆ ವಹಿಸ್ಕೊಳ್ಳೋಕ್ಕೆ ಸಾಧ್ಯವಾಯಿತು? ಹಿಪ್ಪು ನೆರಳೆ ಕಡ್ಡಿ ಹಚ್ಚಿದ ಮೇಲೆ ರೇಷ್ಮೆ ರೂಮು ಮೊದಲು ಬೇಕು. ಆಮೇಲೆ ಸೋಂಕು ನಿವಾರಣ ಔಷಧಿಗಳನ್ನು ರೇಷ್ಮೆ ಇಲಾಖೆಯ ಕೊಡುತ್ತದೆ. ಒಂದು ಬೆಳೆ ಮುಗಿದ ಮೇಲೆ ಸೋಂಕು ನಿವಾರಣೆ ಮಾಡಿ ಚೆನ್ನಾಗಿ 1 ಸಲ 2 ಸಲ ರೂಮ್ ತೊಳೆದು ಸೋಂಕು ನಿವಾರಣೆ ಔಷಧಿಗಳನ್ನು ಹೊಡೆದು ಚಾಕಿ ಕಟ್ಟಿ ಬಲಿತ ಹುಳುಗಳನ್ನು ಚೆನ್ನಾಗಿ 15 ದಿನ ಮೇಯಿಸಿ ಅವಕ್ಕೆ ಕರೆಕ್ಟಾಗಿ 2 ಸಲ ಸಂಜೆನೆ 1 ಸಲ ಸಾಯಂಕಾಲ 1 ಸಲ ಸೊಪ್ಪು ಹಾಕಿ ಪ್ರೌಢಾವಸ್ಥೆಯಲ್ಲಿ ಜ್ವರದ ಇದ್ದ ಕೂಡಲೇ ಒಂದು ಸುಣ್ಣದ ಪುಡಿ ಧೂಳೀಕರಿಸಿ ಆದ ತಾಸಿನ ನಂತರ ಸೊಪ್ಪು ಕೊಟ್ಟ ಮೇಲೆ ಚೆನ್ನಾಗಿ ಮೇದವೋ ಎಲ್ಲ ನೋಡಿಕೊತ್ತ ಸ್ವಲ್ಪ ಅಲ್ಲೇ ಇಲ್ಲಿ ಗಮನ ಹರಿಸದೆ ಅಲ್ಲೇ ಒಟ್ಟು ಹುಳು ವೀಕ್ಷಣೆ ಮಾಡಿಕೊಂತ ನೋಡಿ ಸಂಜೆನೆ ಮುಂಜಾನೆ 2 ದಿನ ಟೈಮ್ ನೋಡ್ಕೊತ ಸೊಪ್ಪು ಹಾಕ್ಯಂತ ಇದ್ದು 1 ತಿಂಗಳಿಗೆ ಆದಮೇಲೆ ಮುಗಿದು ಹೋಗಿ ಸರ್. ಅದು ಇನ್ನು ಈ ರೀತಿಯ ರೇಷ್ಮೆ ಬೆಳೆಯ ಪ್ರಗತಿಪರ ಹಿತ ಚಿಂತನೆಯನ್ನು ಕೈಗೊಂಡಂಥ ರವೀಂದ್ರ ಅವರು ಮತ್ತೊಂದು ಉಪಕಸಬಾಗಿ ಹೈನುಗಾರಿಕೆಯನ್ನು ಕೂಡ ಮಾಡಲಿಕ್ಕೆ ಕೈ ಹಾಕಿದ್ರಿ. ಆರಂಭದಲ್ಲಿ ಮೊದಲೇ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತಿನಲ್ಲಿ ಈ ರೇಷ್ಮೆ ಕೃಷಿಯನ್ನು ಮಾಡ್ತಿದ್ದಂಥ ರವೀಂದ್ರ, ಇನ್ನು ಉಳಿದಂಥ ಸಮಯದಲ್ಲಿ ಈ ಹೈನುಗಾರಿಕೆಯನ್ನು ಮಾಡಬೇಕನ್ನುವಂಥ ಯೋಚನೆ ಬಂದಿದ್ದಾದರೂ ಹೇಗೆಂತ? ಈ ಹಿಪ್ಪು ನೆರಳೆ ಸೊಪ್ಪು ಹಚ್ಚಿದ ಮೇಲೆ ವೇಸ್ಟ್ ಅಂತ ಉಳಿದೇ ಉಳಿತಾರೆ. ಹೀಗಾಗಿ ನಾನು ಹೈನುಗಾರಿಕೆಯನ್ನು ಆರಿಸಿಕೊಂಡೆ. ವೇಸ್ಟ್ ಅಲ್ಲಿ ಇಲ್ಲಿ ಚೆಲ್ಲಾಡದೆ ಮೂಲತಃ ನಾನು 2 ಮುಂಚೆ ಹೆಚ್ಚಪ್ ತಂದೆ. ಮುಂಚೆ ಜವಾರಿ ಇದ್ದರೆ ಜವಾರಿ ತೆಗೆದು ಹೈನುಗಾರಿಕೆ ಯೋಗ್ಯವಲ್ಲ ಅಂದು 2 ಹೆಚ್ಚಪ್ಪು ತೊಗೊಂಬಂದು ಅಲ್ಪ ಅಲ್ಪ ಕಡ್ಡಿ ಸೊಪ್ಪು ತಳದಲ್ಲಿ ಉಳಿದಕ್ಕಂಥ ಸೊಪ್ಪುಗಳನ್ನು ಆಯ್ಕೆ ಮಾಡಿಕೊಂಡು ಅವನ್ನು ಹಾಕಿಕೊಂಡು ನಾನು ಹೆಚ್ಚಪ್ ಕಟ್ಟಿದ್ದೆ. ಈಗ ಜಾಸ್ತಿ ಒಟ್ಟು ರೇಟನ್ನು ಒಳ್ಳೆಯ ಧಾರಣೆ ಸಿಕ್ತು, 4 ಮಾಡಿದ್ದೇನೆ ರೀ. ಅದು ಮೂಲತಃ ನಮ್ಮ ನೋಡ್ರಿ ಹಿಪ್ಪು ನೆಳೆ ಕಡ್ಡಿ ಯಾವುದು ಕಸ ವೇಸ್ಟ್ ಆಗೋದಿಲ್ಲ ರೀ, ಕಡ್ಡಿನೂ ಉಪಯೋಗ ಬರುತ್ತೆ, ಅದರ ಬಂತಕ್ಕಂಥ ಹಿಕ್ಕಿನೂ ಒಳ್ಳೆಯ ರಸಗೊಬ್ಬರ ಆಗುತ್ತೆ, ಗೊಬ್ಬರ ಆಗುತ್ತೆ. ಆಮೇಲೆ ಅಳಿದುಳಿದ ಸೊಪ್ಪು ಉಳಿದು ಮೇಯಿಸಿ ಉಳಿದದ್ದು ಹೈನುಗಾರಿಕೆಗೆ ಒಳ್ಳೆಯ ರೀ. ಹೀಗಾಗಿ ನಾನು ಹೈನುಗಾರಿಕೆ ಮಾಡ್ಕೊಂಡು ಆ ಸೊಪ್ಪನ್ನು ಹಾಕ್ಯಂತ ಉಳಿದು ಹುಳ ಮೇಯಿಸಿ ಉಳಿದದ್ದು. ಹೀಗಾಗಿ ನಾನು ಹೈನುಗಾರಿಕೆಗೆ ಬಂದೆ ಸರ್. ಎಚ್ ಎಫ್ ತಳಿ ಆಧುನಿಕ ಸಂಸ್ಕೃತ ತಳಿಗಳಲ್ಲಿ ಒಂದು, ಅಂಥ ತಳಿಯನ್ನು ನಮ್ಮ ಈ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಬೆಳೆಗಳನ್ನು ಅಂದರೆ ಆಹಾರವಾಗಿ ಹುಲ್ಲು ಮೇವು ಇಂಥದನ್ನು ಮೇಯಿಸುವಂಥ ಒಂದು ಪರಿಪಾಠ, ಹಾಗೆಯೇ ಆ ಎಚ್ ಎಫ್ ತಳಿಗೆ ಆ ಕಾಲಕ್ಕೇ ಹೊಸದಾದಂಥ ಒಂದು ಅವಗುಣ ಈ ಭಾಗ. ಆಗ ಎಲ್ಲವುದು ಕೂಡ ಆ ಹೊಸ ತಳಿಗೆ ಹೇಗೆ ಪೂರಕವಾಗಿ ಹೊಂದ್ಕೊಳ್ಳಲಿಕ್ಕೆ ತಾವು ಅದನ್ನು ಅಣಿಗೊಳಿಸಿದ್ರೆ ಅಂತ. ನಾನು ಮೂಲತಃ ಹೈನುಗಾರಿಕೆಗಿನ 1 ವಾರ ಬಳ್ಳಾರಿಯಲ್ಲಿ ತರಬೇತಿಯನ್ನು ಪಡೆದುಕೊಂಡು ಬಂದೆ. ನಮ್ಮ ವಾತಾವರಣಕ್ಕೆ ಯೋಗ್ಯವಾದಂಥ ಹೈನುಗಾರಿಕೆಗೆ ಯೋಗ್ಯವಾದಂಥ ಹೆಚ್ಚಪ್ಪು ಬರುತ್ತದೆ ಅಂದರೆ ಅದನ್ನೇ ಆಯ್ಕೆ ಮಾಡಿಕೊಂಡು ನಾನು ಹೆಚ್ಚಪ್ಪಿಟ್ಟೆ. ಅದು ಮೇಲಿಕ್ಕೆ ನೀರಾವರಿ ಇದರಿಂದ ನೇಪಿಯರ್ ಹೊಸ ತಳಿ. ನಾವು ಹೈನುಗಾರಿಕೆಗೆ ಅದು ಹುಲ್ಲು ಬೇಕೇ ಬೇಕು ರೀ, ನೇಪಿಯರ್. ಅದನ್ನು 1/2 ಎಕರೆ ನಾಟಿ ಮಾಡಿಕೊಂಡು ಅಳಿದುಳಿದ ಸ್ವಲ್ಪ ರೇಷ್ಮೆ ಸೊಪ್ಪು ಅದನ್ನು ಇದನ್ನು ಮಿಕ್ಸ್ ಮಾಡಿ ಈಗ ಮೇಯಿಸ್ಕೊತ ಬಂದು ಸರ್. ನೇಪಿಯರ್ ಹುಲ್ಲು ಬೇಕೇ ಬೇಕು, ಯಾಕಂದರೆ ರೈತರು ಎಲ್ಲಿ ನೀರಾವರಿ ತರುತ್ತದೆ ಅಲ್ಲಿ ನೇಪಿಯರ್ ಹುಲ್ಲು ಹಚ್ಚಿಕೊಂಡು ಅದನ್ನು ಹೈನುಗಾರಿಕೆಯನ್ನು ಮಾಡ್ಬೋದು. ಅದೇನು ಉಪಕಸುಬನ್ನಾಗಿ ಮಾಡಿಕೋಬೋದು, ಅದೇನು ದೊಡ್ಡ ಇದಲ್ರಿ. ಶ್ರಮ ಪಟ್ಟರೆ ಎಲ್ಲದು ಸಾಧಿಸಿ ತೋರಿಸ್ಬೋದು. ಇನ್ನೊಂದು ಜೀವದ ಜೊತೆ ನಮ್ಮ ಜೀವನವನ್ನು ಸಾಗಿಸುವಂಥ ಒಂದು ಪರಿಪಾಠ. ಹೇಳಿ ಕೇಳಿ ಮೊದಲೇ ರೇಷ್ಮೆ ಹುಳು, ಅದು ಕೂಡ ಜೀವ ಇರುವಂಥ ಒಂದು ಜೀವ ವೈವಿಧ್ಯ ತಳಿ. ಇನ್ನು ಹಸುಗಳು ಕೂಡ ಜೀವ ಇರುವಂಥ ಒಂದು ರಾಸುಗಳ ತಳಿ. ಈ 2 ಜೀವಿಗಳ ಮಧ್ಯೆ ನಿಮ್ಮ ಜೀವನವನ್ನು ಕೂಡ ಸಾಗಿಸುವಂಥ ಪರಿಪಾಠ, ಎಲ್ಲವೂ ಕೂಡ ಸುಗಮವಾಗಿ ಸಾಗ್ತಾ ಇದ್ದಂಥ ಆ ಸಂದರ್ಭದಲ್ಲಿ ಸಹಜವಾಗಿ ಪ್ರಕೃತಿದತ್ತವಾಗಿಯೋ ಅಥವಾ ಇನ್ಯಾವುದೋ ಕಾರಣಾಂತರಗಳಿಂದ ಈ ರಾಸುಗಳಿಗೆ ಬರುವಂಥ ಅನೇಕ ಕಾಯಿಲೆಗಳು ರೋಗಗಳು ಇಂಥವುಗಳನ್ನು ಬಂದಾಗ ಅವುಗಳನ್ನು ನಿವಾರಣೆ ಮಾಡಲಿಕ್ಕೆ ಅವುಗಳನ್ನು ದೂರ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ಏನೇನು ತರಬೇತಿಯನ್ನು ಪಡೆದುಕೊಂಡಿದ್ದೀರಿ ರವೀಂದ್ರ ಅವರು? ಸರ್ಕಾರದಿಂದ 1 ವರ್ಷಕ್ಕೊಮ್ಮೆ 2 ಬಾರಿ ಲಸಿಕೆ ಹಾಕ್ತಾರೆ ಜಾನುವಾರುಗಳಿಗೆ. ಕಾಲು ಬೇನೆ ಬಾಯಿ ಬೇನೆ ಚಪ್ಪೆ ರೋಗ ಮೂಲತಃ ನಾವು ಡಾಕ್ಟ್ರಿಗೆ ಕಾಯ್ತೇವ್ರಿ ಸರ್, ಹಿಂಗದವ್ರು ಹಿಂಗೆ ಬಂದು ವ್ಯತ ನೋಡ್ತಾರೆ ರೀ. ಡಾಕ್ಟ್ರಿಗೆ ಹೋಗಿ ನಾವು ಹೇಳ್ಬೇಕಲ್ಲಿ ವೈದ್ಯಾಧಿಕಾರಿ ಕಾಣ್ತಾ ಅಂದ್ರೆ ಬಂದು ದನಗಳು ಪರಿಶೀಲನೆ ಮಾಡಿ ಈ ಥರ ಇದೆಪ್ಪ ಇಲ್ಲ ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಸರ್ಕಾರಿ ಲಸಿಕೆಗಳನ್ನು ಹಾಕ್ತಾರೆ 2 ವಾರ ಅದೇ ಹೆಚ್ಚು ಕಡಿಮೆ ಏನಾರಾದ್ರೂ ನಾವು ವೈದ್ಯಾಧಿಕಾರಿಗಳನ್ನು ಕಂಡು ಬರ್ತೇವೆ ಸರ್. ರವೀಂದ್ರ ಅವರು ಬೆಳಗ್ಗೆ ಮತ್ತು ಸಂಜೆ ರೇಷ್ಮೆ ಕೃಷಿ ಮತ್ತು ಇನ್ನು ಉಳಿದಂಥ ಹೊತ್ತಿನಲ್ಲಿ ಈ ಹೈನುಗಾರಿಕೆ ಉಪಕಸಬನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಕೇವಲ ರವೀಂದ್ರ ಒಬ್ಬರಿಂದ ಮಾತ್ರ ಸಾಧ್ಯ ಆಗಲಿಕ್ಕಿಲ್ಲ. ಇನ್ನು ಕುಟುಂಬದ ಮಡದಿ ಮಕ್ಕಳ ಸಹಕಾರ ಮತ್ತು ಬಂಧು ಬಳಗದ ಸಹಕಾರ ಹೇಗಿತ್ತು? ನಮ್ಮಲ್ಲಿ ದೊಡ್ಡ ಕುಟುಂಬದವರಿಂದ ನಾನು ಹೇಳಿದ್ದನ್ನು ಇನ್ನುಳಿಕೆಯವರು ಅದನ್ನು ಯಥಾವತ್ತಾಗಿ ಮಾಡುತ್ತಾರೆ. ಹೀಗಾಗಿ ನಾನು ಒಬ್ಬನೇ ಮಾಡೋದಕ್ಕೆ ಸಾಧ್ಯವಿಲ್ಲ. ನಾವೇನಪ್ಪ ಮ್ಯಾನೇಜ್ಮೆಂಟ್ ಹಿಂಗೆಲ್ಲ ತರಬೇತಿ ಪಡೆದುಕೊಂಡು ಬಂದು ಹೇಳಿ ಮಾಡಿಸುವುದರಿಂದ ನಾವು ಎಲ್ಲರೂ ಒಟ್ಟಾಗಿದ್ದರೆ ಕೈ ಕೆಸರಾದರೆ ಬಾಯಿ ಮೊಸರಂಗೆ ಒಟ್ಟಾಗಿದ್ದರೆ ಏನಾದರೂ ಮಾಡಿ ತೋರಿಸ್ಬೋದು ಅನ್ನೋದು ಒಂದು ನಿದರ್ಶನ. ಈ ಎಚ್ ಎಫ್ ಜರ್ಸಿ ತಳಿಯ ಹಾಲಿಂಡುವಿಕೆಯನ್ನು ಮತ್ತು ಈ ಕರು ಹಾಕುವ ಪ್ರಕ್ರಿಯೆಯನ್ನು ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ರಿ ಮತ್ತು ತಜ್ಞರ ಒಂದು ಸಲಹೆ ಸೂಚನೆಯನ್ನು ಯಾವ್ಯಾವ ಹಂತದಲ್ಲಿ ಅಲ್ಲಿ ಪಡೆದುಕೊಳ್ತಾ ಇದ್ರಿ? ಹೆಚ್ಚಿನ ಮಾಹಿತಿಗಾಗಿ ನಾವು ವೈದ್ಯಾಧಿಕಾರಿಗಳನ್ನು ಭೇಟಿ ಮಾಡ್ತೇವೆ ಅಲ್ಲಿ. ಆಮೇಲೆ ದಿನ ನಮ್ಮೂರಲ್ಲಿ ಬಂದು ಡೈರಿ ಇರುವುದರಿಂದ ಬಂದು ಅಲ್ಲೇ ಹೋಗ್ತಾ ಇರ್ತಾರೆ. ಕರು ಪಾಲನೆ ಸ್ವಚ್ಛವಾಗಿರಬೇಕು. ಹೈನುಗಾರಿಕೆಯಾಗಲಿ ರೇಷ್ಮೆ ಆಗಲಿ ಎಷ್ಟು ನಾವು ಸ್ವಚ್ಛತೆಗೆ ಆದ್ಯತೆ ಕೊಡುತ್ತೇವೆ ಅಷ್ಟು ಒಳ್ಳೆ ಚೆನ್ನಾಗಿ ಬರ್ತದೆ. ಕರು ಪಾಲನೆ ಮಾಡುವುದು, ಗರ್ಭಧರಿಸಿದಾಗ ಅದು ಸೋಂಕು ನಿವಾರಕ, ಅದು ಸ್ವಚ್ಛವಾಗಿರಬೇಕು. ದನದ ಕೊಟ್ಟಿಗೆಯನ್ನು ಸ್ವಚ್ಛವಾಗಿಟ್ಟುಕೊಂಡು ಉಣ್ಣೆ ಬಾರದಂತೆ, ಸಾಂಕ್ರಾಮಿಕ ರೋಗಗಳು ಬಾರದಂತೆ ಸ್ವಚ್ಛವಾಗಿಟ್ಟುಕೊಂಡು ಯಾವ ಥರ ನಾವು ಸಮತೋಲನ ಆಹಾರ ಕೊಡುವುದರಿಂದ ಚೆನ್ನಾಗಿ ಇಳುವರಿ ಬರ್ತದೆ ಹೈನುಗಾರಿಕೆಯಿಂದ. ಸಾಮಾನ್ಯವಾಗಿ ಒಂದು ದಿನಕ್ಕೆ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಎಷ್ಟು ಲೀಟರ್ ಹಾಲನ್ನು ಸಂಗ್ರಹಿಸ್ತಾ ಇದ್ರಿ? ಒಂದು ಆಕಳ ನೋಡ್ರಿ ನಮ್ದು ಹೆಚ್ಚಪ್ಪು ಜವಾರಿ ಕಡಿಮೆ ಕೊಡ್ತೇವೆ. ಇದು ಹೈನುಗಾರಿಕೆ ಶಿಫಾರಸು ಮಾಡೋದರಿಂದ ಕನಿಷ್ಠ 5-6 ಲೀಟ್ರು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ 5-6 ಲೀಟ್ರ್ ಕನಿಷ್ಠ ಒಂದು ಆಕಳು ಬರುತ್ತೆ ಅಂತ. ಅದು 4 ದನಗಳಿದಾವೆ ರೀ ನಮ್ಮ, 15-14 ಲೀಟ್ರ್ ನಾನು ಸಂಜೆ 15 ಲೀಟ್ರ್ ಸಾಯಂಕಾಲ 15 ಲೀಟ್ರ್ ಡೈಲಿ ಕೊಡ್ತೇನೆ. ಹಾಲೇನು ಸಂಗ್ರಹಣೆ ಮಾಡ್ತೀರಿ, ಆದರೆ ಮಾರುಕಟ್ಟೆ ವ್ಯವಸ್ಥೆ ಡೈರಿ ಏನು ತಮ್ಮ ಹತ್ತಿರದಲ್ಲಿ ಇದೆ ಅಂತ ಹೇಳಿದ್ರಿ, ಈ ಹಾಲಿನ ಖರೀದಿ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಹೇಗೆ ಕಂಡುಕೊಂಡ್ರಿ ರವೀಂದ್ರ ಅವರೇ? ನಮ್ಮಲ್ಲೇ ಡೈರಿ ಇರುವುದರಿಂದ ನಾವು ಡೈರಿ ಫಾರ್ಮಿಗೆ ಹೋಗ್ತಾ ಇದ್ದೇವೆ ರೀ. ಅದರಿಂದ ಲೀಟ್ರಿಗೆ ಒಂದು ಏನೋ 2 ಸಹಾಯಧನೂ ಸಿಗುತ್ತಾ ಇದ್ದಾರೆ. ಆಮೇಲೆ ಹೆಚ್ಚಿಗೆ ಮಾಹಿತಿ ಬೇಕಾದರೂ ನಮಗೆ ಏನಾದರೂ ಹಿಂಗೆ ಮಾಡಿದ್ರೆಲ್ಲ ನಮ್ಮ ತಜ್ಞರು ವಿಷಯ ಕಂಡು ಹೇಳ್ತಾರೆ ಸರ್, ನಾವು ಭೇಟಿ ಆಗ್ತಾ ಇದ್ದಾರೆ. ರವೀಂದ್ರ ಅವರು ಈ ಹಾಲು ಮಾರಾಟವನ್ನು ಡೈರಿಯವರು ವಹಿಸಿದ್ರಿ, ರೇಷ್ಮೆಯನ್ನು ಬೇರೆ ಬೇರೆ ದೂರದ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾ ಇದ್ರಿ, ಆದರೆ ಆ ಮಾರುಕಟ್ಟೆ ವ್ಯವಸ್ಥೆ ಸಂಪೂರ್ಣವಾಗಿ ರವೀಂದ್ರ ಅವರ ಹಿಡಿತಕ್ಕೆ ಸಿಕ್ಕಿತ್ತು. ಆದರೆ ಇನ್ನಷ್ಟು ಹೆಚ್ಚಿನಷ್ಟು ಬೆಲೆ ಸಿಗ್ತದೆ ಅಂತೇಳಿ ದೂರದಿಂದ ಬೇರೆ ಬೇರೆ ಮಾಹಿತಿ ಸಿಕ್ಕಾಗ ಅಲ್ಲಿಗೂ ಕೂಡ ತೆಗೆದುಕೊಂಡು ಹೋಗಬೇಕು ನನ್ನ ಉತ್ಪಾದನೆಗಳನ್ನಂತ ಏನಾದರೂ ಅನ್ನಿಸ್ತಾ? ನೋಡ್ರಿ ಎಲ್ಲಿ ಚೆನ್ನಾಗಿ ದುಡಿತಾರ, ಎಲ್ಲಿ ಇವತ್ತು ಚೆನ್ನಾಗಿದೆ ಅಂದ್ರೆ ಅದು ಮನುಷ್ಯನ ಹವ್ಯಾಸ ರೀ, ಬರಲೇಬೇಕು. ಉತ್ಸಾಹ ಜಾಸ್ತಿ ಆಗುತ್ತೆ ರೀ ನಮ್ಮ ನೋಡಿ, ಇನ್ನೂ ಒಂದು 4 ಮಂದಿ ಪ್ರೇರೇಪಿತರಾಗಲಿ, ಇನ್ನೂ ಜಾಸ್ತಿ ಬೆಳಿಬೇಕಪ್ಪ ಅನ್ನೋ ಒಂದು ಹಂಬಲ ಬರುತ್ತೆ ಸರ್. ನೋಡ್ಬೇಕ್ರಿ ನಾವು ರಾಮನಗರಕ್ಕೆ ಹೋದಲ್ಲಿ ಒಂದು ಖುಷಿನೇ ಖುಷಿ, ಗಾಡಿ ಮಾಡಿಕೊಂಡು ಹೋದಾಗ ಸಂದರ್ಭವನ್ನು ನೆನೆಸಿಕೊಂಡ್ರೆ ಬಕ್ಕಣ ತುಂಬ ರೊಕ್ಕ, ಭಾಳ ಖುಷಿ ರೀ. ರೇಷ್ಮೆ ಅಂದರೆ ಹೇಳಬಾರ್ದು ಅಷ್ಟು ನಾವು ಚೆನ್ನಾಗಿರಿ. ರೇಷ್ಮೆಯಿಂದ ನಾವು 4 ಉತ್ಪನ್ನ ತೊಗೊಂಡಿವಿ, ಮುಂದೂ ಆಗಿದ್ದೇವೆ. ಅದು ಒಂದು ವ್ಯವಸ್ಥೆನೇ ಬೇರೆ ಸರ್. ರೇಷ್ಮೆ ಬೆಳೆ ಅಂದ ಕೂಡಲೇ ಓ ಸಿರಿವಂತ ರೈತರು ಅಂತೇಳಿ ಗುರುತಿಸ್ಬೋದಾ ನಾವು? 100% ರೀ ಅದು. ಈಗ ಒಂದು ಸ್ವಲ್ಪ ಮಳೆಗಾಲ ಈ ನೈಸರ್ಗಿಕ ಇದರಿಂದ ಕಡಿಮೆ ಆದರೂ ರೇಷ್ಮೆ ಅದು ಏನ್ರಿ ಶ್ರೀಮಂತರಿಗೆ ವರದಾನ ಸುಳ್ಳ್ರಿ, ಅದು ಮಾಡಿ ತೋರಿಸ್ಬೇಕು. ಎಷ್ಟು ನಾವು ಇದನ್ನು ಮಾಡ್ತೇವೆ ಅಷ್ಟು ಒಳ್ಳೆಯದೇ ರೀ. ಶ್ರೀಮಂತನೇ ರೇಷ್ಮೆ, ಬಡತನದವರಿಗಿದ್ದರಿಗೆ ಖರ್ಚಿಲ್ಲದ ಆದಾಯ. ಈಗ ಸರ್ಕಾರಿ ಗೊಬ್ಬರ ಅಲ್ಲ, ಇದಕ್ಕೆ ಔಷಧಿಗಳು ಕಡಿಮೆ. ನಮ್ಮಲ್ಲಿ ನೈಸರ್ಗಿಕ ಸಗಣಿ ಗೊಬ್ಬರ ಯಥೇಚ್ಛವಾಗಿ ಸಿಗುತ್ತೆ, ಅದನ್ನು ಬಳಸಿಕೊಂಡು ಯಾಕೆ ನಾವು ಬಂಡವಾಳ ಹಾಕಿ ನಮ್ಮ ಮೂಲತಃ ಆದಾಯವನ್ನು ತೆಗಿಬಾರ್ದು? ಅಂಥ ಬೆಳೆ ಯಾವಲ್ಲಿ ಈಗ 4 ತಿಂಗಳ ಬೆಳೆ, 1 ತಿಂಗಳದಾಗ ಯಾವ ಬೆಳೆ ಅದಾವ ರೀ? ರೇಷ್ಮೆ ಬೆಳೆ ಬಿಟ್ಟರೆ ಒಂದು ಯಾವುದಲ್ಲ. ಹೀಗಾಗಿ ನಾನು ರೇಷ್ಮೆ ಅಂದರೆ ವರದಾನ. ವರದಾನವನ್ನು ಸದ್ಬಳಕೆ ಮಾಡಿಕೊಂಡಂಥ ರವೀಂದ್ರ ಅವರು ಒಂದಷ್ಟು ಎಲ್ಲ ರೈತರಿಗಿಂತ ವಿಭಿನ್ನವಾದ ಪ್ರಗತಿಪರ ರೈತರಾಗಿ ಇವತ್ತು ಇಡೀ ಸಮಾಜದಲ್ಲಿ ಹೊರಹೊಮ್ಮಿದ್ರಿ. ಆದರೆ ಬೇರೆ ರೈತರು ನಿಮ್ಮ ಸರಿಸಮಾನ ವಯಸ್ಕರು ಎಲ್ಲರೂ ನಿಮ್ಮನ್ನು ನೋಡಿದಾಗ ರವೀಂದ್ರ ಅವರು ಯಾಕೋ ದಿಢೀರ್ನಂತೇಳಿ ಶ್ರೀಮಂತನಾದ, ಆದರೆ ರವೀಂದ್ರ ಅವರು ಅವಿರತವಾದ ಶ್ರಮ ಮತ್ತು ನಿರಂತರವಾದ ಪ್ರಗತಿಯತ್ತದ ಚಿಂತನೆ ಅಲ್ಲಿ ಮೂಲ ಪ್ರೇರಣೆಯಾಗಿದ್ವು. ಆದರೆ ಅಂಥ ಒಂದು ನಿಮ್ಮ ಸಾಧನೆಯನ್ನು ಕಂಡಂಥ ಇನ್ನುಳಿದಂಥ ರೈತರ ಅಭಿಪ್ರಾಯ ಹೇಗಿತ್ತು? ಒಬ್ಬರಿಗೊಬ್ಬರು ನೋಡಿ ದುಡ್ಕೊಂಡ್ರು, ನನ್ನ ನೋಡಿ ಇನ್ನೂ ಒಬ್ಬರು. ಆಮೇಲೆ 2014 ನಮ್ಮ ಕೃಷಿ ರಾಯಚೂರು ವಿಜ್ಞಾನಿಗಳ ವಿಶ್ವವಿದ್ಯಾಲಯದಿಂದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಬಂತು. ಆಮೇಲೆ ಅಲ್ಲಿದಲ್ಲಿ ಸಮಾರಂಭದಲ್ಲಿ ಸತ್ಕಾರ ಮಾಡಿ ರೇಷ್ಮೆಗಳು ನನ್ನಿಂದ ಮತ್ತೆ ಒಂದಷ್ಟು ಮಂದಿ ಪ್ರೇರೇಪಿತರಾಗಿ ಹೆಚ್ಚಿದರು. ಭಾಳ ಮಂದಿ ಚೆನ್ನಾಗಿ ಮಾಡೋದು ಹಿಂಗಂತ ನಾವು ಹೇಳಿದ್ವಿ. ಅದರಿಂದ ಪ್ರೇರೇಪಿತರಾಗಿ ಬಹಳ ಮಂದಿ ಉತ್ಸಾಹ ಪಟ್ಟರು, ಅದಕ್ಕೇನು ಇದು ಇಲ್ಲ. ಮಾನ ಸನ್ಮಾನಗಳು ರವೀಂದ್ರ ಅವರನ್ನು ಹುಡ್ಕೊಂಡು ಬಂದವು, ಆದರೆ ಬಂದಂಥ ಸಂದರ್ಭದಲ್ಲಿ ಆ ಸಂತಸದ ಕ್ಷಣಗಳನ್ನು ಹೇಗೆ ನೆನೆಸ್ಕೊಳ್ತೀರಿ ರವೀಂದ್ರ ಅವರೇ? ನಮಗೆ ಬರ್ತದೆ ಅನ್ನೋದು ಗೊತ್ತಿದ್ದಿಲ್ಲರಿ, ದುಡಿದ್ವಿ ಬಂತು ಸನ್ಮಾನ ಮಾಡಿದರು, ಹರಸಾಗತ್ರಿ. ಹೊಲದಲ್ಲಿನ ಬೆವರ ಹನಿ ನಿಮ್ಮ ಸಂತಸದ ಸಂಭ್ರಮದ ಒಂದು ಸವಿ ನೆನಪಾಗಿತ್ತು. ಆ ನೆನಪನ್ನು ಮತ್ತೆ ಮತ್ತೆ ಕುಟುಂಬದ ಸದಸ್ಯರೊಂದಿಗೆ ಕೂಡ ಹಂಚಿಕೊಂಡು ಇತರರಿಗೆ ಕೂಡ ಮಾರ್ಗದರ್ಶಕರಾದ್ರಿ. ಎಲ್ಲ ಒಂದು ಕಡೆ ಇವತ್ತು ಅದೆಷ್ಟೋ ಯುವಕ ಯುವತಿಯರು ಕೇವಲ ಸರ್ಕಾರಿ ನೌಕರಿ ಅಥವಾ ಯಾವುದೋ ಖಾಸಗಿ ಒಂದು ಕಂಪನಿಯ ನೌಕರಿನ ಹರಿಸಿ ಇತರರ ನೌಕರಿಯನ್ನು ಮಾಡಿ ತಿಂಗಳಿಗೊಮ್ಮೆ ಪಗಾರಕ್ಕೋಸ್ಕರ ಕಾಯ್ತಾ ಇರುವಂಥ ಯುವಕ ಯುವತಿಯರಿಗೆ ಈ ಥರದಂಥ ಸ್ವಾವಲಂಬನೆ ಕೃಷಿ ಮತ್ತು ನಮ್ಮ ಹಿತಮಿತಕ್ಕೆ ಬೇಕಾದಷ್ಟು ನಮಗೆ ಅಗತ್ಯವಿರುವಷ್ಟು ನಮಗೆ ಕೈಗೆಟುಕುವಷ್ಟು ಆದಾಯವನ್ನು ಕಳಿಸ್ಕೊಳ್ಳುವಂಥ ಈ ಸುಲಭದ ಮಾರ್ಗವನ್ನು ನಾವು ಮಾಡಬೇಕು ಅಂತೇಳಿ ಯಾರಾದರೂ ಮಾಹಿತಿಯನ್ನು ಕೇಳಕ್ಕೆ ಬಂದರೆ ರವೀಂದ್ರ ಅವರು ಸಂಪರ್ಕಕ್ಕೆ ಸಿಗ್ತೀರಿ? ನಿರುದ್ಯೋಗ ಯುವಕರು ಇವತ್ತು ಯಾರೇ ಆಗಲಿ ಅಲ್ಲೇ ಅಲ್ಲಿ ಅಲ್ಲೆಡೆದಾಡದೆ ತಮ್ಮ ಜಮೀನಿನಲ್ಲಿ ತಮ್ಮ ತಕ್ಕ ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ಅರ್ಧ ಎಕರೆ, ಒಂದು ಎಕರೆ, ಒಂದು ಎರಡು ಹಸುಗಳನ್ನು ತಮ್ಮ ಜಮೀನಿನಲ್ಲಿ ಇಂಥ ಪರ್ಯಾಯ ಮಾರ್ಗಗಳನ್ನು ಹುಡುಕಿಕೊಂಡು ಒಳ್ಳೆ ಒಳ್ಳೆಯ ಸಂಶೋಧನೆಗಳು, ಹೊಸ ಹೊಸ ಮಾರ್ಗಗಳು ಬಂದವು. ಈಗ ದುಡಿಲಿಕ್ಕೆ ಯಾವುದೂ ಇದಿಲ್ಲ ರೀ, ಐದು ಬಳ್ಳು ಕುಡಿದ್ರೆ ಇದು ರಾಷ್ಟ್ರನ ಕಟ್ಟಬೋದು ಅನ್ನೋದೇ ಇಲ್ಲಿ ಮಾಡಿ ತೋರಿಸ್ಬೇಕು ರೀ, ಇದರಿಂದ ಏನು ಇದು ಇಲ್ಲ. ಅಂಥ ಯುವಕ ಯುವತಿಯರಿಗೆ ಮಾರ್ಗದರ್ಶನ ಏನಾದರೂ ನೀಡಲಿಕ್ಕೆ ಬಯಸ್ತೀರಾ? ಯಾರಾದರೂ ನಿಮ್ಮನ್ನು ಒಂದು ಸಹಾಯ ಕೇಳಬೇಕು ಅಥವಾ ನಿಮ್ಮಿಂದ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಬೇಕು ಅನ್ನೋರಿಗೆ ನೇರವಾಗಿ ನನ್ನ ಸಂಪರ್ಕ ಮಾಡ್ಬೋದು. ನನ್ನ ಮೊಬೈಲ್ ನಂಬರ್ 95 71 78 21 90. ಇನ್ನೊಮ್ಮೆ 95 91 78 21 90. ರೈತ ಬಂಧುವರೇ, ರವೀಂದ್ರ ಅವರ ಮೊಬೈಲ್ ಸಂಖ್ಯೆಯನ್ನು ಕೂಡ ಹೇಳಿದ್ದಾರೆ. ಅವರು ಸಾಧಿಸಿದಂಥ ಈ ಹೈನುಗಾರಿಕೆ ಮತ್ತು ರೇಷ್ಮೆ ಕೃಷಿಯ ಬೆಳೆಯಲ್ಲಿನ ಸಾಧನೆಯನ್ನು ಮನಗಂಡಂಥ ರೈತರು ಮತ್ತು ತಾವು ಕೂಡ ಇಂಥ ಒಂದು ಬೇರೆ ಬೇರೆ ಉತ್ತಮವಾದ ಈ ರೀತಿಯ ಹವ್ಯಾಸಗಳನ್ನು, ಈ ರೀತಿಯ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥವರು ಅವರ ಮೊಬೈಲನ್ನು ಸಂಪರ್ಕಿಸಿ ಅವರಿಂದ ಮತ್ತಷ್ಟು ಮಗದಷ್ಟು ಯಾವುದೇ ಹೊತ್ತಿನಲ್ಲಾದರೂ ಕೂಡ ಅವರಿಗೆ ಮಾಹಿತಿಯನ್ನು ನೀಡ್ತೇನೆ ಅನ್ನುವಂಥ ಮುಕ್ತ ಮನಸ್ಸಿನಿಂದ ಅವರು ಮೊಬೈಲ್ ಸಂಖ್ಯೆಯನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ಅವರ ಅನುಭವದ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳೋಕ್ಕೆ ತಮಗೂ ಕೂಡ ಅವಕಾಶ ಇದೆ ಅಂತ ಹೇಳೋಣ. ಹಾಗಾದರೆ ರವೀಂದ್ರ ಅವರೇ, ಇಂಥ ಒಂದು ಅಭೂತಪೂರ್ವ ಕ್ಷಣಗಳನ್ನು, ನಿಮ್ಮ ಇಡೀ ಕೃಷಿ ಜೀವನದ ಎಲ್ಲ ಅನುಭವಗಳನ್ನು, ಅದರಲ್ಲೂ ವಿಶೇಷವಾಗಿ ಈ ರೇಷ್ಮೆ ಕೃಷಿ, ಅದು ಹಿಪ್ಪು ನೆರಳೆಯ ಒಂದು ಕೃಷಿ ವಿಧಾನ, ಹಾಗೆಯೇ ಮುಂದಿನ ದಿನಗಳಲ್ಲಿ ರವೀಂದ್ರ ಅವರ ಮತ್ತಷ್ಟು ಹೊಸ ಹೊಸ ಕನಸುಗಳು, ಯೋಜನೆಗಳು ಏನಾದರೂ ಇವೆಯೇ? ಇದನ್ನೇ ಮುಂದುವರಿಸಿಕೊಂಡು ಮತ್ತೆ ಹೊಸ ಹೊಸ ತಳಿಗಳು ಬಂದೇ ಬರ್ತವೆ. ಈಗ ಮುಂದುವರಿಸ್ಕೊಂತ ಹೊಸ ತಳಿ ಬಂದಾಗ ಆಯ್ಕೆ ಮಾಡಿಕೊಂಡು ಸಮಗ್ರ ಬೆಳೆ ಹೆಚ್ಚಿನ ಇಳುವರಿ ತೆಗೆಯಲಿಕ್ಕೆ ಹೊಸ ಹೊಸ ನಮ್ಮ ವಿಜ್ಞಾನಿಗಳಿಗೆ ಅವರೇ ದಾರಿ ಹಾಕಿಕೊಡ್ತ ಅದರಂತೆ ಪರ್ಯಾಯ ಮಾರ್ಗವಾಗಿ ನಾನು ಮುಂದೆ ಹೋಗ್ತಾ ಇದ್ದೇನೆ. ರವೀಂದ್ರ ಅವರೇ, ಮುಂಬರುವ ದಿನಮಾನಗಳಲ್ಲಿನ ಹೊಸ ಹೊಸ ಆವಿಷ್ಕಾರಗಳು ಮತ್ತು ಹೊಸ ಹೊಸ ತಾಂತ್ರಿಕ ವಿಧಾನಗಳು, ಅವುಗಳನ್ನು ಖಂಡಿತವಾಗಿ ಕೂಡ ತಮ್ಮ ಕೃಷಿ ಜೀವನಕ್ಕೆ ಅಳವಡಿಸ್ಕೊಳ್ತೀರಿ ಮತ್ತು ಅದರಲ್ಲೂ ಕೂಡ ಸಾಧನೆಯನ್ನು ಸಾಧಿಸಲಿಕ್ಕೆ ಸದಾ ಸಿದ್ಧ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೀರಿ. ತಮ್ಮ ಮುಂದಿನ ದಿನಗಳು ಕೂಡ ಮತ್ತಷ್ಟು ಮುಗದಷ್ಟು ಯಶೋ ದಿನಗಳಾಗಲಿ ಮತ್ತು ಅಲ್ಲಿ ಕೂಡ ತಮಗೆ ಉನ್ನತ ಇಳುವರಿ, ಉನ್ನತ ಆದಾಯವನ್ನು ಗಳಿಸುವಂಥ ದಿನಗಳು ನಿಮ್ಮವಾಗಲಿ ಅನ್ನುವಂಥ ನಮ್ಮ ಎಲ್ಲ ರೈತ ಬಾಂಧವರ ಶುಭ ಹಾರೈಕೆಗಳೊಂದಿಗೆ ತಮಗೆ ಇದುವರೆಗೆ ತಮ್ಮ ಕೃಷಿ ಜೀವನದ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಇದುವರೆಗೆ ಹಿಪ್ಪು ನೇರಳೆ ಕೃಷಿ ಮತ್ತು ಹೈನುಗಾರಿಕೆ ಈ ಕುರಿತು ರವೀಂದ್ರ ಕುರುವಂತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇಂದಿನ ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಬಿ ಪ್ರಸಾದ್. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ₹15,00,000 ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ₹35,00,000 ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ₹50,00,000 ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಬಾಲ್ಯ ವಿವಾಹ ಬೇಡವೇ ಬೇಡ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಅನ್ವಯ 18 ವರ್ಷದೊಳಗಿನ ಹೆಣ್ಣು ಮತ್ತು 21 ವರ್ಷದೊಳಗಿನ ಗಂಡಿನ ಮದುವೆ ಮಾಡಿದರೆ ಮದುವೆ ಗಂಡಿಗೆ, ಪೋಷಕರಿಗೆ, ಬೆಂಬಲ ನೀಡಿದವರಿಗೆ, ಭಾಗವಹಿಸಿದವರಿಗೆ ₹1,00,000 ದಂಡ ಹಾಗೂ ಗರಿಷ್ಠ 2 ವರ್ಷದವರೆಗೆ ಜೈಲು ಶಿಕ್ಷೆ ಖಚಿತ. ಈ ಬಗ್ಗೆ ದೂರು ನೀಡಲು ಚೈಲ್ಡ್ ಲೈನ್ 1098 ಉಚಿತ ಕರೆ ಮಾಡಿ. ನೆನಪಿಡಿ, ಬಾಲ್ಯ ವಿವಾಹವನ್ನು ನಿಷೇಧಿಸಲಾಗಿದೆ. ಸಾರ್ವಜನಿಕರ ಮಾಹಿತಿಗಾಗಿ ಇದು ರೀಡ್ಸ್ ಸಂಸ್ಥೆ, ಸರ್ ಎಂ ವಿ ನಗರ, ಕಪ್ಗಲ್ ರಸ್ತೆ, ಬಳ್ಳಾರಿ ಇವರ ಪ್ರಕಟಣೆ. ರೈತ ಬಂಧುವರೇ, ಬನ್ನಿ ಈಗ ಅಲಿಸೋಣ ಕೆಲವು ಚಿತ್ರಗೀತೆಗಳನ್ನು, ದೇಶಭಕ್ತಿಯನ್ನು ಆಧರಿಸಿದ ಚಿತ್ರಗೀತೆಗಳು. ಕಾಯವಾಚ ಮನಸಾರೆ ಹಷ್ಟವಚನ ಕೊಡುತ್ತಾರೆ ಮಾತಿಗೊಬ್ಬ ಹರಿಶ್ಚಂದ್ರ. ರಾಷ್ಟ್ರಗೀತೆಗೆ ತಲೆ ಬಾಗರು ದೇಶ ಆಳುವ ಕೃತ ಮತ್ತೇನೋ ಧರ್ಮ ಕಾಯೋ ಹಿಮಾಲಯ ಹಿಮಾಲಯ ಹಿಂದೂ ಶಕ್ತಿ ಗೊತ್ತೇನೋ ದುಷ್ಟ